ಜೋಳ ರಾಗಿ ಏನಾರು ಹಾಕ್ತಿವಿ. ಆಮೇಲೆ ಮತ್ತಿನ ಬೇಸಿಗೆನಲ್ಲಿ ತಿಂಗಳುಳ್ಳಿಕಾಯಿ ಹಾಕ್ತಿವಿ. ಫೆಬ್ರವರಿ ಕೊನೆಗೆ ವೆದರ್ ನೋಡ್ಕೊಬಿಟ್ಟು ಕೊರೆ ಪರ ಇದ್ರೆ ಆಗ ಫೆಬ್ರವರಿ ಕ್ಯಾನ್ಸಲ್ ಮಾಡಿ ಫಸ್ಟ್ ವೀಕ್ ಹಾಕ್ತಿವಿ. ಕೊರೆ ಕಡಿಮೆ ಇತ್ತು ಅಂತ ಫೆಬ್ರವರಿ ಕೊನೆ ಹೊತ್ತಿಗೆ ಹಾಕ್ತಿವಿ. ಈ ಎರಡೆಕರೆ ಪ್ರದೇಶದಲ್ಲಿ ಮತ್ತೆ ಬೇರೆ ಏನೇನು ಬೆಳಿತೀರಿ ಸರ್? ಎರಡೆಕರೆ ಪ್ರದೇಶದಲ್ಲಿ ಒಂದೊಂದ್ಸಲ ಶುಂಠಿನೂ ಹಾಕಿದ್ದೆ. ಅದು ನಮ್ಮ ಶುಂಠಿ, ನಾನೀಗ 6-7 ವರ್ಷದಿಂದ ಶುಂಠಿ ಹಾಕಿದ್ದೆ. ಶುಂಠಿ ಅದು ಚೆನ್ನಾಗಿ ಬಂದು ಕೇರಳದಾರ ತಗೊಂಡೋಗಿದ್ರು. ಆಮೇಲೆ ತದನಂತರ ಈಗ ಎಲ್ಲ ಹಾಕಕ್ ಹೋದ್ರೆ ಈಗ ರೇಟ್ ಸಿಗಲ್ಲ ಅಂತ ಅಂತೇಳಿ ನಾವು ಬೇರೆ ತರ ಇದು ಮಾಡ್ತೀವಿ. ಮಾತ್ರ ಪ್ರತಿ ವರ್ಷ ತಿಂಗಳಲ್ಲಿ ಮಾತ್ರ ಮಿಸ್ ಮಾಡಲ್ಲ, ಹಾಕ್ತಿವಿ. ಅದೇ 2.5 ತಿಂಗಳು ಬೆಳೆ, ಸುಲಭದ ಬೆಳೆ. ಮಾತ್ರ ಕೈ ಜನ ಆಳುಗಳಿಂದಲೇ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ನಮಗೆ ಒಳ್ಳೆ ಆದಾಯ ಸಿಗುತ್ತೆ. ತಿಂಗಳುಳ್ಳಿ ಹಾಕ್ಬೇಕು ಅಂತೇಳಿ ಯಾಕೆ ಅನ್ನಿಸ್ತು ನಿಮಗೆ? ತಿಂಗಳುಳ್ಳಿ ಅಂತ ಅಂದ್ರೆ ಸರ್, ಇದು 2.5 ತಿಂಗಳು ಆಡ್ದಂಗೆ ಬರುತ್ತೆ ಬೇಸಿಗೆ. ಅದು ಈಗ ತೆಂಗಿನ ಗಿಡಕ್ಕೆ ನೀರು ಬಿಡ್ಲೇಬೇಕು ಸಾಮಾನ್ಯವಾಗಿ. ಹೌದು, ತೆಂಗಿನ ಗಿಡಕ್ಕೆ ನೀರು ಬಿದ್ದು ಎಷ್ಟೇ ನೀರು ಬಿಟ್ಟರು ಆಗ ಕುಡಿಯುತ್ತೆ ಆಗ ಬೇಸಿಗೆ ಟೈಮ್ನಲ್ಲಿ. ಇವು ಬೆಳೆನೂ ಬಂದಂಗೆ ಆಗುತ್ತೆ, ಬೇಗನೆ ಬರುತ್ತೆ. ಇದು 2.5 ತಿಂಗಳು ಬೆಳೆ ಅಂತ ಅಂದ್ರೆ ಮಾಮೂಲಿ ಕಡಿಮೆ ಅಂತಂದ್ರೆ ಎಲ್ಲ ಬೆಳೆಗೂ 3 ತಿಂಗಳು ಮೇಲೆ ಇರ್ತಿತ್ತು, ಜೋಳ 4 ತಿಂಗಳು ಇರುತ್ತೆ. ನಮಗೆ ತಿಂಗಳುಳ್ಳಿ 2.5 ತಿಂಗಳು ಬೆಳೆ ಸರಿಯಾದ ರೀತಿಲಿ ಮಾಡ್ಕೊಂಡ್ರೆ ಇದನ್ನ ನನಗೆ ಅನುಕೂಲ ಅನ್ನಿಸ್ತು. ಅದರಿಂದ ತಿಂಗಳುಳ್ಳಿ ವರ್ಷ ವರ್ಷ ಆಯ್ಕೆ ಮಾಡ್ಕೊಂಡು ಒಳ್ಳೆ ಬೀಜ ಮಾಡ್ಕೊಂಡು ತಿಂಗಳುಳ್ಳಿ ಬೆಳಿತಿದ್ದೀನಿ ಸರ್. ಎಷ್ಟು ವರ್ಷದಿಂದ ಬೆಳಿತಿದ್ರು ತಿಂಗಳುಳ್ಳಿ? ಸರ್, ನಾವು ತಿಂಗಳುಳ್ಳಿ 12 ವರ್ಷದಿಂದಲೂ ಬೆಳಿತಿದ್ವಿ. 12 ವರ್ಷದಿಂದ? 12 ವರ್ಷದಿಂದಲೂ ಪ್ರತಿ ವರ್ಷನೂ ಮಿಸ್ ಮಾಡ್ದಂಗೆ ಬೆಳಿತೀವಿ. ಈಗ ಒಂದೇ ಹೊಲದಲ್ಲಿ ಹಾಕ್ತೀರಾ ಹೆಂಗೆ ಅದನ್ನ? ಸರ್, ಒಂದೇ ಹೊಲಕ್ಕೆ ಹಾಕೋದು, ನೀರಾವರಿ ಇದೆಯಲ್ಲ ಅದಕ್ಕೆ ನಾವು ಹಾಕೋದು. ಒಂದೇ ಹೊಲದಲ್ಲಿ ಹಾಕ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ ವರ್ಷ ನಾನು ಬಿಟ್ಬಿಟ್ಟು ಅಪ್ಚಾಣಿ ಅವು ಇವು ಅಂತ ಅಂತೂ ಫುಲ್ ಡ್ಯೂ ಬಿಡ್ತೀನಿ. ಒಂದ್ಸಲ ಬೆಳೆದ್ರು ಏನೋ ಒಂದು ಇದ್ ಮಾಡಿದವ್ರು, ನಾನು ತೆಂಗಿನ ಗಿಡ ಕುಕ್ಕಿ ಆಗ್ಲಿ ಅಂತ ಅಂತೇಳಿ ಅಪ್ಚಾಣಿ ಅವು ಇವು ಶೆಬ್ಬೆ ಪಬ್ಬೆ ಅಂತ ಅಂತ ಹುರುಳಿ ಉಚ್ಚಳಿಸ್ಕೊಂಡು ಬಿಡ್ಕೊಡ್ತೀನಿ. ರೋಟ್ರಿ ಓಡಿಸ್ತೀವಿ. ರೋಟ್ರಿ ಓಡಿಸಿ ಆದ್ಮೇಲೆ ಮತ್ತೆ ತಿಂಗಳಲ್ಲಿ ನಾನು ಮಾತ್ರ ವರ್ಷ ವರ್ಷ ಮಿಸ್ ಮಾಡಲ್ಲ, ತಿಂಗಳಲ್ಲಿ ಹಾಕಿ ಹಾಕ್ತೀನಿ. ಒಂದ್ ವರ್ಷ ಮಿಸ್ ಮಾಡ್ದಂಗೆ ಹಾಕಿ. ಈಗ ಫೆಬ್ರವರಿ ಕಡೆಯ ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದ್ರಿ, ಯಾಕೆ ಆ ಸಂದರ್ಭದಲ್ಲಿ ಹಾಕ್ತೀರ? ಮತ್ತೆ ಮಳೆ ಸ್ಟಾರ್ಟ್ ಆದ್ರೆ ಮತ್ತೆ ಸೋನೆ ಮಳೆ ಅಂತ ಅಂತ ಬರುತ್ತೆ. ಜೂನ್ ಇವೆಲ್ಲ ಹಿಡ್ದಾಗ ಆಗ ಕುಯ್ಯಕ್ಕೂ ಆಗಲ್ಲ ತಿಂಗಳಿನ. ಆಗ ಆಲೂಗಡ್ಡೆ ಎಲ್ಲಾನು ಬಿತ್ತನೆ ಮಾಡಿ ಮತ್ತೆ ಆಗ ಎಲ್ಲ ಒಂದ್ ಸ್ವಲ್ಪ ಹುಟ್ಟಿರುತ್ತೆ, ಆಗೆಲ್ಲ ಹಾಕಿರ್ತಾರೆ ಮಾಮೂಲಿ ಕೆಲವು ಜನ. ಮಳೆಯನ್ನು ಆಗ್ತಾ ಇರುತ್ತೆ, ಅಂದಾಗ ರೇಟ್ ಸಿಗಲ್ಲ. ಫೆಬ್ರವರಿ ಮಾರ್ಚ್ ಫಸ್ಟ್ ವೀಕ್ ಹಾಕಿದ್ರೆ ಆಗ ಒಳ್ಳೆ ಉತ್ತಮ ದರನೂ ಸಿಗುತ್ತೆ. ಅದರಿಂದ ತಿಂಗಳುಳ್ಳಿ ಹಾಕಿದ್ರೆ ನಮಗೆ ಒಳ್ಳೆ ಇದು ಸಿಗುತ್ತೆ, ನಮಗೆ ಒಳ್ಳೆ ಬೆಲೆ ಬೆಲೆ ಸಿಗುತ್ತೆ ನಮಗೆ. ಈಗ ಒಂದ್ ಎಕರೆಗೆ ಹಾಕ್ತೀನಿ ಅಂತ ಹೇಳಿದ್ರೆ ಒಂದ್ ಎಕರೆಗೆ ಎಷ್ಟು ಬೇಕಾಗುತ್ತೆ ಬಿತ್ತನೆ ಬೀಜ? ಒಂದ್ ಎಕರೆಗೆ 12 ಕೆಜಿಯಿಂದ 15 ಕೆಜಿ ಒಳಗಡೆ ಸಾಕು. ಅತಿ ಜಾಸ್ತಿ ಬಿತ್ತನೆ ಮಾಡಿದ್ರು ಸರಿಯ ಬರಲ್ಲ, ಅತಿ ಕಡಿಮೆನೂ ಆಗ್ಬಾರ್ದು. ಒಂದೊಂದ್ ಗಿಡ ಅರ್ಥ ಹೊಡಿಬೇಕಾದ್ರೆ ಹೋಗ್ಬಿಡುತ್ತೆ. ಹೌದೌದು, ಅದೊಂದ್ ಸ್ವಲ್ಪ ಹೋದ್ರೂ ಅದು ಹೋಯ್ದಂಗೆ ಮತ್ತೇನ್ ಸಿಗಲ್ಲ. ಗಿಡ ಚೆನ್ನಾಗಿ ಒದರ್ಬೇಕು ಅಂತಂದ್ರೆ ಒಂದ್ 12 ಕೆಜಿ ಹಾಕ್ಬಹುದು, ಇಲ್ಲ ಅಂತಂದ್ರೆ 13-14 ಕೆಜಿ ಮಿನಿಮಮ್ ಹಾಕ್ಬಹುದು. 14 ಕೆಜಿ ಬೇಕಾಗುತ್ತೆ. ಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡ್ತೀರಿ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇರುತ್ತೆ? ಸಾಲಿನಿಂದ ಸಾಲು 1/2 ಅಡಿ ಅಂತರ ಬೇಕೇ ಬೇಕು ಒಂದು ಗಿಡದ. ಅದು ಚೆನ್ನಾಗಿ ಗಿಡ ಒದರುತ್ತೆ, ದಟ್ಟ ಆದ್ರೆ ಒಳ್ಳೆ ಇಳುವರಿ ಬರಲ್ಲ. ಹೌದು, 1/2 ಅಡಿ ಸಾಲಿಂದ ಸಾಲು. ಅಕಸ್ಮಾತ್ ಬೀಜ ಬಿತ್ತಬೇಕಾದ್ರೆ ಒಂದ್ ಸ್ವಲ್ಪ ಹತ್ರ ಬಿತ್ತಿದ್ರು ಕುಂಟೆ ಹೊಡೆದಾಗ ಹೋಗುತ್ತೆ. ಒಂದ್ 1/2 ಅಡಿ ಎಲ್ಲಾ ಮಿನಿಮಮ್ ಒಂದ್ 1/2 ಅಡಿ ಇದ್ರೆ ಒಳ್ಳೆ ಬಿತ್ತನೆ, ಅದು ನಮಗೆ ಇಳುವರಿನ ಸಿಗುತ್ತೆ. 1/2 ಅಡಿ ಬಿತ್ತರೆ ನಮಗೆ ಒಳ್ಳೆ ಇಳುವರಿ ಸಿಗುತ್ತೆ. ಈಗ ಬೀಜದಿಂದ ಬೀಜಕ್ಕೆ ಎಷ್ಟು ದೂರಕ್ಕೆ ಹಾಕ್ತೀರಾ ಬೀಜ? ಬೀಜದಿಂದ ಬೀಜಕ್ಕೆ ಒಂದ್ 1/2 ಅಡಿನೆ. ಹಿಂಗೆ ಇದಾದ್ರೆ ಕಡಿಂದ ಅರೆಗಾದ್ರೆ 1.5 ಅಡಿ ಬೇಕಾಗುತ್ತೆ. 1.5 ಅಡಿ ಬೀಜದಿಂದ ಬೀಜ, 1/2 ಅಡಿ. 1/2 ಅಡಿ ಬೀಜದಿಂದ ಬೀಜಕ್ಕೆ, ಸಾಲಿನಿಂದ ಸಾಲಿಗೆ 1.5 ಅಡಿ. 1.5 ಅಡಿ. ನೀವೀಗ ಎತ್ತುಗಳಲ್ಲೇ ಅರೆ ಹುಡ್ಕೊಂಡು? ಎತ್ತುಗಳಲ್ಲೇ ಅರೆ ಹೊಡಿಬೇಕು. ಟ್ರ್ಯಾಕ್ಟರ್ಲಿ ಬೇರೆ ಇದ್ರಲ್ಲಿ ಆಗಲ್ಲ, ಅದರಿಂದ ಎತ್ತುಗಳಲ್ಲಾದ್ರೆ ನೀಟಾಗಿರ್ತೈತೆ. ತೆಂಗು ಇರುತ್ತಲ್ಲ, ಅದರಿಂದ ಎತ್ತುಗಳಲ್ಲೇ ಹಾಕಿದ್ರೆ ಉತ್ತಮ. ಈಗ ಬಿತ್ತನೆ ಮಾಡಿದ ಮೇಲೆ ಬೀಜವನ್ನ ಏನೇನ್ ಕೆಲಸ ಇರುತ್ತೆ ಅದರಲ್ಲಿ? ಬಿತ್ತನೆ ಮಾಡಿದ್ಮೇಲೆ 15 ದಿನಕ್ಕೆ ಅರ್ಥ ಹೊಡಿಬೇಕು ಎತ್ತಿನಲೆಯ. ಚಿಕ್ಕ ಚಿಕ್ಕದಾಗಿರ್ತಿತ್ತೆ, ಅರ್ಥೆ ಹೊಡೆದಾಗ ಏನಾಗುತ್ತೆ, ಬಿಸಿಲಲ್ಲೆಲ್ಲ ಅದು ಒಣಗೋಗುತ್ತೆ. ಒಣಗೋದಾಗ ಬುಳ್ದದ ಸಾಲ್ನಲ್ಲಿ ಏನಾರ ಅಕಸ್ಮಾತ್ ಒಂದೊಂದು ಕಳೆ ಇದ್ರೆ ಮನಸ್ಸರಲ್ಲಿ ಕಿತ್ಕೊಂಡು ದಿಂಡೆಲ್ಲ ನೋಡ್ಕೊಂಡು ಬಿಡ್ಕೋಬೇಕು. ಬಿಡ್ಕೊಂಡು ಇಡ್ಕೆಯ ಮತ್ತಿನ್ನ ಸ್ವಲ್ಪ ಒಂದಿದ ಜೆಟ್ಟು ಅಂತ ಅಂತ ಹಾಕ್ತಿವಿ, ಅದಕ್ಕೆ ಪೈಪ್ ಲೈನ್ ಮಾಡ್ಬಿಟ್ಟು ಜೆಟ್ಟು ಸ್ಪ್ರಿಂಕ್ಲರ್ ಅದು ಹಾಕಿ ಇದ್ಮೇಲೆ ಹೂ ಕುಡಿ ಬರೋ ತನಕಲ್ಲೂ ಮಾತ್ರ ಅದನ್ನ ಹಾಕ್ತಿವಿ. ಹೂ ಕುಡಿ ಬಂದ್ಮೇಲೆ ಸ್ಟಾಪ್ ಮಾಡ್ಬಿಟ್ಟು ಅದನ್ನ ಅರೆ ಅಂತ ಅಂತವ ಮತ್ತಿನ ದಿಂಡ್ ಮೇಲೆ ನೇಗ್ಲು ಹೊಡಿಬೇಕು. ನೇಗ್ಲು ಹೊಡೆದಾದ್ಮೇಲೆ ಆಮೇಲೆ ಅರೆಗೆ ನೀರ್ ಬಿಡ್ತೀವಿ. ನೀರ್ ಬಿಟ್ಟು ಆಮೇಲೆ ಔಷಧಿ ಸಿಂಪಡಿಬೇಕು. 15 ದಿನಕ್ಕೊಂದ್ಸಲ ಔಷಧಿ ಹೊಡಿಲೇಬೇಕು. ಹೊಡಿದಲ್ಲ ಅಂತಂದ್ರೆ ಬರಲ್ಲ. 15 ದಿನಕ್ಕೊಂದ್ಸಲ 3 ಟೈಮ್ ಕಂಪಲ್ಸರಿ ಹೊಡಿಲೇಬೇಕು ಔಷಧಿನ. ಈಗ ಹೂ ಬಿಡೋವರೆಗೂ ಜೆಟ್ ಹಾಕ್ತೀನಿ ಆಮೇಲೆ ಹಾಕೋದಿಲ್ಲ. ಆಮೇಲೆ ಅಂತ ಅಂದ್ರೆ ಜೆಟ್ ಹಾಕಿದ್ರೆ ಹೂ ಉದುರುತ್ತೆ.

ಬೆಳೆದಿರೋರು ಬೇರೆ ಯಾವ್ದು ಬೆಳೆ ಬರೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಹಂಗಾಗಿ ಅವ್ರು ಏನು ಹಾಕಕ್ಕೆ ಹೋಗೋದಿಲ್ಲ. ತೆಂಗ್ ಹಾಕ್ಬಿಟ್ರು ಅಂತ ಅಂದ್ರೆ ನೆರಳಾದ್ಮೇಲೆ ಇನ್ ಬರೀ ತೆಂಗಲ್ಲಿ ಎಷ್ಟು ಬರುತ್ತೋ ಅಷ್ಟು ಪಡ್ಕೊಳ್ಳೋದು, ಇಲ್ಲ ಅಂತ ಸುಮ್ಮನಿರೋದು ಈ ತರ ಮಾಡ್ತಾರೆ. ಈ ತೆಂಗ್ನಲ್ಲಿ ಬರುತ್ತೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಸುಮಾರದಿಂದ ಒಂದ್ಸಲ ಟ್ರೈ ಮಾಡಿದೆ ತೆಂಗ್ನಲ್ಲಿ ಹಾಕೋಣ ಅಂತ ಅಂತ. ಆಗ ನಮಗೆ ಎಷ್ಟಿತ್ತು, 3 ರೂಪಾಯಿ ಕೆಜಿ ಇತ್ತು, ಕುಂಟಲಿ 300 ಅಷ್ಟೇ. ಈಗ ಕುಂಟಲಿಗೆ 10,000 ಆಯ್ತಿ. ಮೊನ್ನೆ ಹೋದ್ಸಲ ಕೋವಿಡ್ ಟೈಮ್ನಲ್ಲಿ 1 ಕೆಜಿ 100 ರೂಪಾಯಿ ಮಾರಿದೆ. 1 ಕೆಜಿ 100 ರೂಪಾಯಿ. ಆಮೇಲೆ ಬರ್ತಾ ಬರ್ತಾ ಅಂತ ಅಂದ್ರೆ ಅದೇ ಒಂದು ಇದ್ರಲ್ಲೇ 80, ಕಡಿಮೆ ಅಂದ್ರೆ 80 ರೂಪಾಯಿ. ಹೋದ್ನ ವರ್ಷ 60 ರೂಪಾಯಿ ಕೊಟ್ಟೆ, 80 ರೂಪಾಯಿ ಕೊಟ್ಟೆ. ವರ್ಷ ವರ್ಷ ಇದು ಮಾಡ್ತೀನಿ ನಾವು. ಸ್ಟಾರ್ಟಿಂಗ್ ಇಂದಲೂ ತಿಂಗಳಿ ಹಾಕ್ತಾ ಇದ್ವಿ. ಸ್ಟಾರ್ಟಿಂಗ್ ಇಂದ ಅಂದ್ರೆ 3 ರೂಪಾಯಿ ಕೆಜಿಲೂ ಮಾರಿದೀನಿ. ಆಮೇಲೆ 5 ಆಯ್ತು, ಆಮೇಲೆ 10, 15, 20. ಹೋದ್ನ ವರ್ಷ 60 ರೂಪಾಯಿ ಮಾಡಿದೆ, ಅಚ್ಚ ವರ್ಷ 100 ರೂಪಾಯಿ ಮಾರಿದೀನಿ ಕೋವಿಡ್ ಟೈಮ್ನಲ್ಲಿ. ಒಳ್ಳೆ ಬೆಲೆ. ಒಳ್ಳೆ ಬೆಲೆ. ಈಗ ಖಾಲಿ ಹೊಲದಲ್ಲಿ ಹಾಕಿದ್ರೆ ಬರೋದಿಲ್ವಾ? ಅದು ಬರಡ್ ಭೂಮಿಲಿ ಹಾಕಿದ್ರೆ ಬರಲ್ಲ ಸರ್, ಬಿಸಿಲು ಇರ್ತಿತ್ತು. ಅದು ಜಾಸ್ತಿ ಬಿಸಿಲು ಅಂತ ಅಂದ್ರೆ ಶಿವರಾತ್ರಿ ಅಂತ ಹೇಳ್ತಾರೆ. ಆಗ ಎರಡವಾಗಿ ಬಿಸಿಲು ಬಂದ್ರೆ ತೆಂಗಿನಳ್ಳಿ ಅಷ್ಟೇ ಬರಲ್ಲ, ತೆಂಗಿನ ಗಿಡ ಇರ್ಲೇಬೇಕು. ಅಲ್ಲಿ ಬೀಜ ಕೊಡೋರು ಹೇಳ್ತಾರೆ, ನೆರಳಿದ್ಯಾ, ತೆಂಗಿನ ತೋಟ ಇದೆಯಾ, ಅಥವಾ ಬರಡು ಅಂದ್ರೆ ಅವ್ರು ಕೊಡೋದೇ ಇಲ್ಲ. ಸಾಮಾನ್ಯವಾಗಿ ಒಳ್ಳೆಯವರು ಬೀಜ ಮಾರ್ಕೆಟರು ಅವ್ರು ಪಾಪ ನೋಡಿರ್ತಾರೆ, ಬಿಸಿಲು ಆದ್ರೆ ಹಾಕ್ಬೇಕೋಬೇಡಿ ಸುಮ್ಮನೆ ಬರಲ್ಲ ಅಂತ ಅಂತಾರೆ. ಕೆಲವು ಜನ ಹಂಗೂ ತಗೊಂಡು ಹೋಗ್ತಾರೆ, ಇವಾಗ ಬಂದಷ್ಟು ಬರಲಿ ಅಂತ ಅಂತ. ಇಳುವರಿ ನಾವು ಕಾಣಲ್ಲ, ಮತ್ ನಮಗೆ ಲಾಸ್ ಆಗುತ್ತೆ. ತೆಂಗಿನ ಗಿಡದಲ್ಲಿ ಅಂತ ಅಂದ್ರೆ ಅದು ತೆಂಗು ನೆರಳು ಹೋಗ್ತಾ ಇರ್ತೈತೆ, ಮುಂದಕ್ಕೆ ಇನ್ನೊಂದು ನೆರಳು ಅದಕ್ಕೆ ಬತ್ತಾ ಇರ್ತೈತೆ, ಹೋಗ್ತಾ ಇರುತ್ತೆ ಬತ್ತಾ ಇರುತ್ತೆ. ಅದರಿಂದ ತೆಂಗಳಿಕಾಯಿ ಬೆಳೆಯೋದಕ್ಕೆ ಅಂದ್ರೆ ತೆಂಗಿದ್ರೆ ಒಳ್ಳೆ ಬೆಳೆ ಬೆಳಿಬಹುದು. 1 ಎಕರೆಗೆ 15 ಕ್ವಿಂಟಲ್ 20 ಕ್ವಿಂಟಲ್ ತನಕ ಕಾಯಿ. ಈಗ ಫೆಬ್ರವರಿ ಕಡೆ ವಾರದಲ್ಲಿ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ನೀವು ಬಿತ್ತನೆ ಮಾಡಿದ್ರೆ ನಿಮಗೆ ಇಳುವರಿ ಯಾವಾಗಲಿಂದ ಸಿಗುತ್ತೆ ಫಸಲು? ಫಸಲು ಅಂತಂದ್ರೆ 2.5 ತಿಂಗಳು. ಈಗ ಫೆಬ್ರವರಿ ಕೊನೆ ಅಂತಂದ್ರೆ ಮಾರ್ಚ್ ಏಪ್ರಿಲ್ ಸಿಗುತ್ತೆ. ಏಪ್ರಿಲ್ ಕೊನೆ ವಾರದಲ್ಲಿ, ಏಪ್ರಿಲ್ ಕೊನೆ ವಾರದಲ್ಲಿ ಸಿಗುತ್ತೆ. ಮಾರ್ಚ್ ಫಸ್ಟ್ ವೀಕ್ ಹಾಕಿದ್ರೆ ಮಾರ್ಚ್ ಫಸ್ಟ್ ವೀಕ್, ಏಪ್ರಿಲ್, ಮೇ ಫಸ್ಟ್ ವೀಕ್ ಕುಯ್ಬಹುದು. 2.5 ತಿಂಗಳು ಖಾಲಿನೇ, ಅದು ಕಾಯಿ ಕೂದೆ ಖಾಲಿ. ಕಟಾವನೆ ಫುಲ್ ಮುಗ್ದೋಗಿರ್ತಿ, ಕ್ಲೀನ ಬಂದ್ರೆ 2 ತಿಂಗಳು 4 ದಿನ ಬೇಕು ಅದು ಕರೆಕ್ಟ್ ಆಗಿ. 2.5 ತಿಂಗಳು ನಾವು ಕೂದ್ ಮಾರಿ ನಮ್ ದುಡ್ಡು ಬಂದೋಗಿರುತ್ತೆ. ಬೇರೆ ಟೈಮಲ್ಲಿ ಅಷ್ಟು ಬೆಲೆ ಇರೋದಿಲ್ವಾ? ಅದಕ್ಕೆ ಬೇರೆ ಟೈಮ್ನಲ್ಲಿ ಬೆಲೆ ಇರಲ್ಲ. ಬೆಲೆ ಇರಲ್ಲ. ಅವಾಗ ಯಾಕೆ ಅಷ್ಟೊಂದು ಬೆಲೆ ಸಿಗುತ್ತೆ ಅವಾಗ ಅಂತ? ಅದು ಸರ್, ಸಾಮಾನ್ಯವಾಗಿ ಅದನ್ನ ಬೆಳೆಯಕ್ಕಾಗಲ್ಲ, ತುಂಬಾ ಕಷ್ಟ ಇರುತ್ತೆ. ಅದು ತೆಂಗೆ ಆ ಟೈಮ್ನಲ್ಲಿ ಹಾಕಿಸ್ಬೇಕು, ಎಲ್ಲ ಜನ ಶುಂಠಿ ಅದು ಇದು ಅಂತ ನಿಂತ್ಕೊತಾರೆ, ಯಾರು ಅದಕ್ಕೆ ಆಸೆ ಪಡಲ್ಲ. ತೆಂಗಳಿಕಾಯಿಗೆ ಬರಡಲ್ಲಿ ಅಂತ ಅಂದ್ರೆ ಅದು ಬೆಳೆಯೋದ್ ಕಷ್ಟ ಇರ್ತಿದೆ. ತೆಂಗಿನಲ್ಲಿ ಅಂತಂದ್ರೆ ಶುಂಠಿ ಅವು ಇವು ಅಂತ ಅಂತ ಹಾಕ್ತಾರೆ. ನನ್ನ ಪ್ರಕಾರ ಜಾಸ್ತಿ ಜನ ತೆಂಗಿನಳ್ಳಿಕಾಯಿನ ಯಾರು ಬೆಳೆಯಲ್ಲ, ಅದರಿಂದ ಅಷ್ಟು ನಿಮಗೆ. ಎಷ್ಟು ದಿವಸಕ್ಕೊಂದ್ಸರಿ ಕುಯ್ತೀರಿ ಕಾಯಿ? ಕಾಯಿ ನಾವು ಸರ್ ಫಸ್ಟ್ ಸ್ಟಾರ್ಟಿಂಗು ಹಣ್ಣಾದ ಎಲ್ಲ ಒಂದೇ ಟೈಮಿಗೆ ಅದು ಬರಲ್ಲ, ಒಂದೇ ಟೈಮಿಗೆ ಅದು ಸಿಗೋದಿಲ್ಲ. ಹಣ್ಣಾಗಿರ್ತಿತ್ತೆ ಒಂದು ತೆಕ್ಕೊಂಡು, ಒಂದ್ ಗಿಡದಲ್ಲಿ 3-4 ಕಾಯಿ ಬಂದಿರ್ತಿತ್ತೆ. ಅದ್ ತಕ್ಕೊಂಡು ಆದ್ಮೇಲೆ 2ನೇ ಕುಯ್ಲಿಗೆ ಜಾಸ್ತಿ, 3ನೇ ಕುಯ್ಲಿ ಮತ್ ಜಾಸ್ತಿ, 4ನೇ ಕುಯ್ಲಿ ಮುಗ್ದೋಗುತ್ತೆ. ಮುಗ್ದೋಗುತ್ತೆ. ಒಂದೊಂದ್ ಟೈಮ್ ಒಂದೊಂದು ಗಿಡದಲ್ಲಿ 4 ಕಾಯಿ ಹಣ್ಣಾಗಿರ್ತಿತ್ತೆ, ಅದನ್ನ ನಿಧಾನಕ್ಕೆ ಕಿತ್ಕೊಳ್ತೀವಿ. ಯಾವ್ಯಾವ ಹಣ್ಣಾಗಿರುತ್ತೋ ಅದನ್ನ ನಿಧಾನಕ್ಕೆ ಕಿತ್ಕೋಬೇಕು. ಅದ್ ರಪರಪಂಗ್ ಕಿತ್ಕೊಂಡ್ರೆ ಅದು ಹೋಗ್ಬಿಡ್ತೀವಿ, ಅದು ಜೊಟ್ಟು ಪಟ್ಟಿನ ಬಿಡ್ತಾ ಇರ್ತಿತ್ತು. ಅದು ದಡದಂಡ ಇದಾಗುತ್ತಲ್ಲ, ಅದು ಒಂದು ಯಾವುದು ಕಾಯಿ ಆಗಿರುತ್ತೆ, ಅದ್ ಬರವತ್ತಿ ಮತ್ತೆ 8 ಹತ್ತಿನ ಮತ್ತೆ ಅವು ಕಾಯಿ ಬಿಡ್ತಿತ್ತು. ಅದ್ ನೋಡಿ ನಿಧಾನಕ್ಕೆ ಕಿತ್ಕೊಂಡು ಆಮೇಲೆ ಸ್ವಲ್ಪ ಗಿಡ ಇನ್ನು ಚೆನ್ನಾಗಿದೆ, ಹೂ ಎಲ್ಲ ಚೆನ್ನಾಗಿದೆ, ಇನ್ನೊಂದಾದ ನೀರು ಕೊಡ್ಬೇಕು. ಆಗ ಇನ್ನು ಕಾಯಿ ಹಸಿಯಾಗಿರ್ತಿತ್ತು. ಗಿಡಕ್ ನೀರ್ ಕೊಡ್ಲಿಲ್ಲ ಅಂತ ಅಂದ್ರೆ ಅದ್ ಬೇಗ ಬಂದೋಗ್ಬಿಡ್ತಿತ್ತು, ಆಗ ಇದು ಬರಲ್ಲ, ಇಳುವರಿ ತೂಕ ಬರಲ್ಲ. ವಾರಕ್ಕೆ ಒಂದ್ಸರಿ ಕುಯ್ಬೋದ? ವಾರಕ್ಕೆ 2 ಸಲ ಕುಯ್ಬಹುದು. 2 ಸಲ 1 ಸಲ 3 ದಿವಸಕ್ಕೊಂದ್ಸರಿ? 3 ದಿನಕ್ಕೊಂದ್ಸಲ ಕುಯ್ಬಹುದು. ಎಲ್ಲಿ ಮಾರಾಟ ಮಾಡ್ತೀರಿ? ನಾವು APMC ಮಾರಾಟ ಹಾಸನ. APMC ಯಾವ ಟೈಮಿಗೆ ತಂದ್ರೆ ಒಳ್ಳೇದು ಮಾರ್ಕೆಟ್ಗೆ ಅಂತ? ಬೆಳಗ್ಗೆ ಬರ್ಬೇಕು, ಮಧ್ಯಾಹ್ನ ಬರ್ತೀರಾ? ಸರ್, ಈಗ ಅಲ್ಲಿ ಮಾರ್ಕೆಟ್ ಅಂತಂದ್ರೆ ಬೆಳಗ್ಗೆನಾರು ಬರ್ಬೋದು, ಸಂಜೆನಾರ ಬರ್ಬೋದು, ಆತರ ವ್ಯವಸ್ಥೆ ಇದೆ. ಹೌದು, ಅಲ್ಲಿ ಆತರ ವ್ಯವಸ್ಥೆ ಮಾಡಿ ಬೆಳಗ್ಗೆನಾರ ತರಬಹುದು. ನಿಮ್ಗೆ ಒಳ್ಳೆ ಬೆಲೆ ಸಿಗಬೇಕು ಮತ್ತೆ ನಿಮ್ ಅನುಕೂಲ ಅಂತ ಅಂದ್ರೆ ನಮ್ಮ ಅನುಕೂಲ ಅಂತ ನಾವು ಸಂಜೆಗೆ ತಂದ್ಬಿಡ್ತೀವಿ. ಈಗ ಅಲ್ಲಿ ಕೂದಿರ್ತೀವಿ, ಬೆಳಗ್ಗೆಯಿಂದ ಕೂದ ಸಂಜೆನೆ ಮಾರ್ಕೆಟ್ ತಂದ್ಬಿಡ್ತೀವಿ. ಆಗ್ಲೇ ಪಟ್ಟಿ ಮಾಡ್ತಾರೆ, ನಮಗೆ ತೂಕದ ಎಷ್ಟು ಅಂತ ಅಂತ ಹೇಳಿ ಆಗ್ಲೇ ಕೊಟ್ಟು ಕಳಿಸ್ತಾರೆ. ಮಾಡಲ್ಲ, 1/2 ಗಂಟೆಗೆ ನಮಗೆ APMC ಹೋದಕ್ಕೆ ನಮಗೆ ಕೊಡ್ತಾರೆ, ಪಟ್ಟಿ ಹಾಕಿ ತೂಕ ಹಾಕ್ತಾರೆ. ಕುಂಟಾಲಿಗೆ 2 ಕೆಜಿ ಅಂತ ಅಂತ ಕಳೀತಾರೆ. ಕಳೆದ್ಬಿಟ್ಟು ನಮಗೆ ಪಟ್ಟಿ ಹಾಕಿ ನಮಗೆ ದುಡ್ಡ ಕೊಡ್ತಾರೆ, ತಕ್ಷಣ ಅಲ್ಲೇ ಕೊಟ್ಬಿಡ್ತಾರೆ. ಅಲ್ಲೇ ಕೊಡ್ತಾರೆ ನಿಮಗೆ. ಇದರಿಂದ ಏನೇನು ಅನುಕೂಲ ಮಾಡ್ಕೊಂಡಿದ್ದೀರಿ? ನಾವು ಇದರಿಂದ ಹಸುಗಳನ್ನ ಸಾಕೊಂಡು ಅವು ಮಾಡ್ಕೊಂಡು ಇದ್ ಮಾಡಿದ್ವಿ, ಸ್ವಲ್ಪ ಈಗ ಕಡಿಮೆ ಮಾಡ್ಕೊಂಡೆ. ಮನೆಯವರ ಧರ್ಮಸ್ಥಳ ಸಂಘಕ್ಕೆ ಅವರು ಹೋಗ್ತಾ ಇದಾರೆ, ಅಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದಾರೆ ಪುಷ್ಪ ಅನ್ನೋರು, ಮನೆಯವರು.